ನಿನ್ನ ಪ್ರೀತಿ ಮಾಡ್ತೀನಿ. ಸಂಸ್ಕಾರ ಸ್ನೇಹ ಪ್ರೀತಿಗೆ ಭೂಮಿಲಿ ಒಂದೇ ದೇಶ. ಉಲವಿನ ಬಲೆಯಲ್ಲಿ ಸೆರೆಯಾಗಿರಲು ಮೌನವು ಸಂಗೀತದಂತೆ ಸರಿಗಮ ಪದನಿ ನಿನಿದ ಪದನಿ ಸಸನಿ ಧನಿ ಸರಿರಿದ ನಿರ ಪದ ಪಮಗರಿ ರಿಗಮ ಪದನಿ ಸ ರಿಗಮ ಪದನಿ ಸನಿಧನಿದ ಪದನಿ ಸ ಉಲವಿನ ಬಲೆಯಲ್ಲಿ ಸೆರೆಯಾಗಿರಲು ಮೌನವು ಸಂಗೀತದಂತೆ ಮೇಘವು ಸುರಿಸುವ ಮಳೆ ನೀರಲ್ಲ ಕಣ್ಣೀರಿನ ಹನಿಯಂತೆ ಕಾಮನ ಬಿಲ್ಲೆ ಬಳಿ ಕರೆದಂತೆ ಪ್ರೇಮದ ಎಲ್ಲೆಯ ತೋರಿಸಿದಂತೆ ಅಂದವೇ ಕಣ್ಣಲ್ಲಿ ಆನಂದವೇ ಬಾಳಲ್ಲಿ ಮಲಯ ಮಾರುತ ಗಾನ ಈ ಪ್ರಣಯ ಜೀವನಯಾನ ಮನದಲ್ಲಿ ಆಡುತ್ತಲಿರಲು ಸೂರ್ಯನು ಚಂದಿರನಂತೆ ಗಾಳಿಗೆ ಆಡುವ ಹಸುರೆಲೆಯೆಲ್ಲ ಅರಳಿದ ಕುಸುಮದಂತೆ ಮನಸಿಜ ಮನದಲ್ಲಿ ಆಡುತ್ತಲಿರಲು ಸೂರ್ಯನು ಚಂದಿರನಂತೆ ಗಾಳಿಗೆ ಆಡುವ ಹಸುರೆಲೆಯೆಲ್ಲ ಅರಳಿದ ಕುಸುಮದಂತೆ ಜಗವೇ ಸುಂದರ ಹೂಬನದಂತೆ ಸುಖವೇ ಎಲ್ಲೆಡೆ ತುಂಬಿರುವಂತೆ ಅಂದವೆ ಕಣ್ಣಲ್ಲಿ धूम्रपान की लत लिया हुआ वो हर एक कश जान लेवा है. धूम्रपान करने से आपको दिल का दौरा और मलय मारुत गाना